और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। 2022-23 ಬಜೆಟ್ ಕೃಷಿ ರಂಗಕ್ಕೆ ಕೊಟ್ಟ ಪ್ರತಿಕ್ರಿಯೆ ಕುರಿತು ಲೆಕ್ಕ ಪರಿಶೋಧಕ ಜಗದೀಶ್ ಬಿರ್ಕೋಡಿಕರ್ ಅವರ ಪ್ರತಿಕ್ರಿಯೆ. ನನ್ನ ಹೆಸರು ಜಗದೀಶ್ ಬಿರ್ಕೋಡಿಕರ್ ಅಂತೇಳಿ. ನಾನು ಪ್ರತಿಯಿಂದ ತೆರಿಗೆ ಸಲಹೆಗಾರನಾಗಿ ಕಾರವಾರದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ಬಜೆಟ್ ಒಂದು ಉತ್ತಮವಾದಂತಹ ಬಜೆಟ್ ಅಂತ ಹೇಳಬೇಕು. ಯಾವುದೇ ತರವಾದಂತಹ ಪಾಪ್ಯುಲರ್ ಬಜೆಟ್ ಆಸ್ಪದ ಕೊಡದೆ ಕೇವಲ ಡೆವಲಪ್ಮೆಂಟ್ ಅನ್ನ ಆಧಾರದಲ್ಲಿ ಇಟ್ಕೊಂಡು ಒಂದು ಉತ್ತಮವಾದಂತಹ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಅದರ ಹೊರತಾಗಿ ಕೂಡ ಹಲವಾರು ಉಪಯೋಗಿ ಕಾರ್ಯಗಳನ್ನ ಕೂಡ ಅವರು ಅದರಲ್ಲಿ ತಗೊಂಡು ಬಂದಿದ್ದಾರೆ. ಉದಾಹರಣೆಗಾಗಿ 2 ಲಕ್ಷ ಅಂಗನವಾಡಿಗಳನ್ನ ಡಿಜಿಟಲ್ ಆಗಿ ಅಪ್ಲೋಡ್ ಮಾಡುವಂತದ್ದು ಒಂದು ಉತ್ತಮವಾದ ಒಂದು ಹೆಜ್ಜೆ ಅಂತಾನೆ ಹೇಳಬೇಕು. ರೈಲ್ವೆಗೆ ಆಗ್ಲಿ, ಇಲೆಕ್ಟ್ರಿಫಿಕೇಶನ್, ರಸ್ತೆ, ವಿಮಾನ ಇತ್ಯಾದಿ, ಜಲ ಸಾರಿಗೆ, ಇದಕ್ಕೆಲ್ಲ ಅತ್ಯಂತ ಹೆಚ್ಚಿನ ರೊಕ್ಕವನ್ನು ಇಟ್ಟಿದ್ದಾರೆ. ಇಷ್ಟು ದಿವಸ ಕ್ರಿಪ್ಟೋ ಕರೆನ್ಸಿ, ನಾವೇನು ಡಿಜಿಟಲ್ ಕರೆನ್ಸಿ ಅಂತ ಹೇಳ್ತೇವೆ, ಅದು ಹೊರ ದೇಶಗಳಲ್ಲಿ ನಮ್ದು ಅತ್ಯಂತ ಹೆಚ್ಚಿನ ಮಟ್ಟದ ಕಪ್ಪು ಹಣ ಎಲ್ಲ ಅಲ್ಲಿ ಹೋಗಿ ಅಲ್ಲಿ ಟ್ರೇಡಿಂಗ್ ಎಲ್ಲ ಆಗ್ತಿತ್ತು. ಈಗ ಅವರು ಅದನ್ನ ನೇರವಾಗಿ ಯಾವುದೇ ತರದ ಬೆನಿಫಿಟ್ ಇಲ್ಲದೆ 30%ರಷ್ಟು ತೆರಿಗೆಗೆ ಒಳಪಡಿಸಿದ್ದಾರೆ. ಅದು ಒಂದು ಉತ್ತಮವಾದಂತ ಹೆಜ್ಜೆ ಅಂತಾನೆ ಹೇಳ್ಬಹುದು. ಮೊದ್ಲೆಲ್ಲ ನಾವು ಇನ್ಕಮ್ ಟ್ಯಾಕ್ಸ್ ರೇಟ್ ಅಥವಾ ಸರ್ವೆ ಏನಾದ್ರೂ ಆದ್ರೆ ಬಿಸ್ನೆಸ್ ನಲ್ಲಿ ಆದಂತ ಹಾನಿಯಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಆಸ್ಪದ ಇತ್ತು. ಈಗ ಅದನ್ನು ತೆಗೆದಾಕಿದ್ದಾರೆ. ಅದು ತೆಗೆದಾಕಿದ್ದರಿಂದ ಈ ಕಳ್ಳ ಹಣ ಎಲ್ಲ ಇಡುವರಿಗೆ ಬಹಳ ಕಷ್ಟ ಆಗ್ಬಹುದು. ಬಹಳಷ್ಟು ಜನ ತಾವು ಮಾಡದಂತ ವ್ಯವಹಾರಗಳನ್ನ ನೇರವಾಗಿ ಘೋಷಣೆ ಮಾಡುತ್ತಿದ್ದ ಭಾರತದ ಬೊಕ್ಕಸಕ್ಕೆ ಅತ್ಯಂತ ಹೆಚ್ಚಿನ ರೊಕ್ಕ ಹರಿದು ಬರಬಹುದು ಅಂತೇಳಿ ಒಂದು ಆಶಾಭಾವನೆ ನನ್ನಲ್ಲಿದೆ. ಇಡೀ ಬಜೆಟ್ ಅನ್ನ ಸಮಗ್ರವಾಗಿ ನೋಡಬೇಕು ಅಂತ ಹೇಳಿದ್ರೆ ಒಂದು ಉತ್ತಮವಾದಂತಹ ಬಜೆಟ್ ನಿಶ್ಚಿತವಾಗಿಯೂ ನಮ್ಮ ಹಣದುಬ್ಬರ ಹಿಡಿತದಲ್ಲಿರಲಿದೆ ಮತ್ತು ಒಟ್ಟು ರಾಷ್ಟ್ರೀಯ ಉತ್ಪಾದನೆ ಅಂತ ನಾವೇನು ಹೇಳ್ತೇವೆ ಅದು ಕೂಡ ನಿಶ್ಚಿತವಾಗಿ 8.5-9.5% ಇರಬಹುದು ಅಂತೇಳಿ ನನ್ನ ಭಾವನೆ. ಅದರ ಹೊರತಾಗ ಕೂಡ ಸ್ಟಾರ್ಟ್ಅಪ್ಗಳು ಏನು ನಮ್ಮ ಭಾರತ ದೇಶದಲ್ಲಿ ಇನ್ನು ಬರುವ ವರ್ಷಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆರಂಭವಾಗುವಂತಹ ಅತ್ಯಂತ ಆಶಾದಾಯಕವಾದಂತಹ ಭಾವನೆ ಇದೆ. ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸ್ ಗಳಲ್ಲಿ ಹಲವು ಬದಲಾವಣೆಗಳನ್ನ ತಂದಿದ್ದಾರೆ. ಸರ್ಚಾರ್ಜ್ ಗಳನ್ನ ಕಡಿಮೆ ಮಾಡಿದ್ದಾರೆ. ಅದರಿಂದ ಕೂಡ ಉದ್ಯೋಗದ ಕ್ಷೇತ್ರ ವಿಸ್ತಾರವಾಗಿ ಬೆಳೆಯಬಹುದು ಅನ್ನುವಂಥದ್ದು ಒಂದು ಕೂಡ ಅನಿಸಿಕೆ. ಅದರಿಂದ ಇದು ದೇಶದ ಒಟ್ಟು ಬೆಳವಣಿಗೆಗೆ ನಿಶ್ಚಿತವಾಗಿ ಪೂರಕವಾದಂತಹ ಬಜೆಟ್. ಈಗ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಇದ್ರೂ ಕೂಡ ಆ ಚುನಾವಣೆಗಳ ಕಾರಣಕ್ಕೆ ಯಾವುದೇ ಪಾಪ್ಯುಲರ್ ಬಜೆಟ್ ಅನ್ನ ಮಾಡದೆ ನೇರವಾಗಿ ರಾಷ್ಟ್ರದ ಬೆಳವಣಿಗೆಗೆ ಸಹಾಯಕವಾಗುವಂತಹ ಬಜೆಟ್ ಮಂಡನೆ ಮಾಡಿದ್ದು ಅತ್ಯಂತ ಶ್ಲಾಘನೀಯ ಮತ್ತು ಉತ್ತಮವಾದಂತಹ ಹೆಜ್ಜೆ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ 2022-23 ಬಜೆಟ್ ಕೃಷಿ ರಂಗಕ್ಕೆ ಕೊಟ್ಟ ಪ್ರತಿಕ್ರಿಯೆ ಕುರಿತು ಲೆಕ್ಕ ಪರಿಶೋಧಕ ಜಗದೀಶ್ ಬಿರ್ಕೋಡಿಕರ್ ಅವರ ಪ್ರತಿಕ್ರಿಯೆ ಪ್ರಸಾರವಾಯಿತು. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರಗತಿಪರ ರೈತ ಮಹಿಳೆ ಜೊಯ್ಡಾ ಪಟೋಲಿಯ ವಿಮಲಾ ಭಾಸ್ಕರ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಪಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ವಿಮಲಾಕ್ಷಿ ಭಾಸ್ಕರ್ ಭಟ್ ಅವರಿದ್ದಾರೆ. ತುಂಬಾ ಕೃಷಿಯೊಳಗ ತೊಡಕೊಂಡಂತ ಸಂದರ್ಭದೊಳಗ ಅಷ್ಟೇನು ಅವರು ಆರ್ಥಿಕವಾಗಿ ಸಬಲರಲ್ಲ. ಬೇರೆ ಊರಲ್ಲಿ ಹುಟ್ಟಿ ಜೊಯ್ಡಾ ತಾಲೂಕ್ ಸಾಂಗ್ವೆ ಊರಿಗೆ ಬಂದ್ರು. ಬಂದಂತ ಸಂದರ್ಭದೊಳಗ ಹೇಗೆ ಪರಿಸ್ಥಿತಿ ಇತ್ತು, ಅದನ್ನ ಹೇಗೆ ಎದುರಿಸಿದ್ರು, ಇವತ್ತು ಅವರು ಒಳ್ಳೆ ಪ್ರಗತಿಪರ ರೈತ ಮಹಿಳೆಯಾಗಿ ಬೆಳಿಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅನ್ನೋ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ವಿಮಲಾ ಅವರು. ನಮಸ್ಕಾರ. ತಾವು ಯಲ್ಲಾಪುರದಿಂದ ಜೊಯ್ಡಾ ತಾಲೂಕಿಗೆ ಬಂದ್ರಿ. ಬಂದಾಗ ಹೇಗಿತ್ತು, ಎಂಥ ಪರಿಸ್ಥಿತಿ ಇತ್ತು, ಹೇಗೆ ಯಾಕೆ ಬಂದ್ರಿ? ಅಂದ್ರೆ ನಮ್ದಲ್ಲಿ ಗದ್ದೆ ಇತ್ತು ಯಲ್ಲಾಪುರದಲ್ಲಿ, ಅದು ಕಷ್ಟ ನಮ್ ಜನರಿಗೆ. ಅದಕ್ಕೆ ತೋಟ ಮಾಡುವ ಒಂದು ಇದರಿಂದ ಫಸ್ಟ್ ಬಂದಿದ್ ನಾವು ಸಾಂಗ್ವೆ ಗ್ರಾಮ ಅಂತೇಳಿ. ಅಲ್ಲಿ ಅಲ್ಲಿ ಗದ್ದೆ ತಗೊಂಡಿದ್ದು ನಾವು, ಖರೀದಿ ಮಾಡಿಕೊಂಡು 115,000, 2.5 ಎಕರೆ. ಅದು ಸ್ವಲ್ಪ 5-6 ಗದ್ದೆ ಅಷ್ಟೇ ಇತ್ತು ಕಾಣಲಿಕ್ಕೆ, ಬಾಕಿ ಎಲ್ಲ ಜಂಗಲ್ ಇತ್ತು.

ಗ್ಯಾಡ್ ಫಾರೆಸ್ಟ್ ಬರ್ಕ ಆದಾಯ ಕಿರು ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬಿತವಾಗಿದೆ. ಶೇಕಡಾ 50%ಕ್ಕಿಂತ ಹೆಚ್ಚು ಆದಾಯ ಕಿರು ಅರಣ್ಯ ಉತ್ಪನ್ನಗಳಿಂದ ಅರಣ್ಯ ಇಲಾಖೆಗೆ ಬರುತ್ತಿದೆ. ಅರಣ್ಯವಾಸಿಗಳು ತಮ್ಮ 60%ರಷ್ಟು ಆಹಾರವನ್ನ ಕಿರು ಅರಣ್ಯ ಉತ್ಪನ್ನಗಳಿಂದ ಪಡೆಯುತ್ತಾರೆ. ರೈತರಿಗೆ ಸಲಹೆ ಪ್ರಸಾರವಾಯಿತು. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಪ್ರಾಯೋಜಿತ ಕಾರ್ಯಕ್ರಮ ಸಂಬಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ. ಸಂಬಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ, ಸಂಬಾಳಿಸುತ್ತ ಸಾಗೋಣ. ನಮಸ್ಕಾರ ಶ್ರೋತೃ ಬಾಂಧವರೇ, ಪ್ರಸ್ತುತವಿದೆ ನಿಮ್ಮ ನೆಚ್ಚಿನ ರೇಡಿಯೋ ಕಾರ್ಯಕ್ರಮ ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ. ಇವತ್ತು ನಾವು ಕೊಡೋರಿದ್ದೀವಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯ ಕುರಿತು ಸಾಮಾನ್ಯ ಮಾಹಿತಿ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ತೋರಿ ಉಲ್ಲಾಸದಲ್ಲಿ. ಎಲ್ರಿಗೂ ನಮಸ್ಕಾರನಪ್ಪ. ಎಲ್ರು ಶಾಂತರಾಗಿ, ಪ್ರಧಾನರಾದ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಎಲ್ಲಕ್ಕೂ ಮೊದಲು ನಿಮ್ಮೆಲ್ಲರಿಗೂ ಈ ಗ್ರಾಮ ಸಭೆಯಲ್ಲಿ ಸ್ವಾಗತ. ನೀವೆಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ ಧನ್ಯವಾದ. ಸಭಿಕರೇ, ನಾನು ಯಾವಾಗ್ಲೂ ಒಂದು ಕನಸನ್ನ ಕಾಣ್ತಾ ಬಂದವನು. ಕೇವಲ ನಾನಷ್ಟೇ ಅಲ್ಲ, ನಿಮ್ಮಲ್ಲೂ ಸಾಕಷ್ಟು ಜನಕ್ಕೆ ಈ ನಮ್ಮ ಊರು ನಮ್ಗೆಲ್ರಿಗೂ ಗೌರವ ತರಬಲ್ಲಷ್ಟು ಅಭಿವೃದ್ಧಿ ಆಗಲಿ ಅನ್ನೋ ಕನಸು ಇರಬಹುದು. ನಮ್ಮ ಹಳ್ಳಿ ಒಂದು ಆದರ್ಶ ಗ್ರಾಮವಾಗ್ಲಿ, ಪಕ್ಕಾ ರಸ್ತೆ ಆಗ್ಲಿ, ಶಾಲೆಗಳಲ್ಲಿ ಶೌಚಾಲಯ ಆಗ್ಲಿ, ಆರೋಗ್ಯದ ಎಲ್ಲಾ ಸವಲತ್ತು ನಮಗೆ ಇಲ್ಲೇ ಸಿಗೋ ಹಾಗಾಗ್ಲಿ, ಈ ಒಂದು ಕಾಲಕ್ಕೆ ಯೋಗ್ಯ ಉದ್ಯೋಗ ಮಾಡೋಕೆ ಬೇಕಾಗಿ ಸ್ಕಿಲ್ ಕಲಿಯೋದಕ್ಕೆ ಇಲ್ಲೇ ವ್ಯವಸ್ಥೆ ಆಗ್ಲಿ ಅನ್ನೋದು ನಮ್ಮೆಲ್ಲರ ಕನಸು. ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಜೀವನ ಮಟ್ಟ ಎತ್ತರಕ್ಕೆ ಏರ್ಬೇಕು ಅನ್ನೋದು. ಹೌದು ಪ್ರಧಾನರೇ, ಕನಸೇನು ಚೆನ್ನಾಗಿದೆ, ಆದ್ರೆ ಅದು ನನಸಾಗೋದು ಯಾವಾಗ್ಲೋ ಗೊತ್ತಿಲ್ಲ. ಕನಸು ನನಸಾಗಿ ಆಗುತ್ತೆ ರತ್ನಂ, ಏಕೆಂದ್ರೆ ಈಗ ನಮ್ಮ ಗ್ರಾಮದಲ್ಲಿ ಅನುಷ್ಠಾನಗೊಳ್ತಾ ಇದೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ. ಹೌದ್ರಪ್ಪ ಹೌದು, ನಮ್ಮ ಊರಿನ ಅಭಿವೃದ್ಧಿಯ ಕನಸನ್ನ ಈಡೇರಿಸುತ್ತೆ ಈ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ. ವಾಹ್, ಗ್ರಾಮಾಭಿವೃದ್ಧಿಯ ಭರವಸೆಯನ್ನ ಮೂಡಿಸಿದೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ. ಹೌದು, ದೇಶದ ಯಾವೆಲ್ಲ ಗ್ರಾಮಗಳ ಜನಸಂಖ್ಯೆಯ ಅರ್ಧದಷ್ಟು ಪರಿಶಿಷ್ಟ ಜಾತಿಯವರದ್ದಾಗಿರುತ್ತೋ ಆ ಗ್ರಾಮಗಳಿಗಾಗಿ ಇದೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ. ಹೌದು, ಈ ಯೋಜನೆಯಲ್ಲಿ ಆಯ್ಕೆಯಾದ ಗ್ರಾಮಗಳನ್ನ ಸಂಪೂರ್ಣ ಅಭಿವೃದ್ಧಿ ಮಾಡಲಾಗುತ್ತೆ, ಅಂದ್ರೆ ಆ ಎಲ್ಲಾ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಲಾಗುತ್ತೆ. ಹೌದು, ಇನ್ನಷ್ಟು ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಮ್ಮ ಗ್ರಾಮಗಳಲ್ಲಿ ಎಲ್ಲಾ ಸವಲತ್ತು ಸಿಗಲಿದೆ, ಉದ್ಯೋಗದ ಅವಕಾಶಗಳು ಸಿಗಲಿವೆ, ಗ್ರಾಮಗಳ ಜನರ ಬಡತನ ದೂರವಾಗುತ್ತೆ. ಇವೆಲ್ಲ ಆದಾಗ ಆ ಗ್ರಾಮಗಳು ಆದರ್ಶವಾಗೋಕೆ ಸಾಧ್ಯ, ಅದರಿಂದ ಆಗುತ್ತೆ ಆದರ್ಶ ಭಾರತ. ಶ್ರೋತೃಗಳೇ, ನಾವೀಗ ಮತ್ತೊಮ್ಮೆ ಪ್ರಧಾನರಾದ ವಿಜಯ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋ ಆ ಗ್ರಾಮ ಸಭೆಗೆ ವಾಪಸಾಗೋಣ. ಅಲ್ಲಿ ಪ್ರಧಾನರು ಇದೇ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಇನ್ನು ನಮ್ಮ ಗ್ರಾಮ ಆದರ್ಶ ಗ್ರಾಮ ಅಂತ ಅನಿಸ್ಕೊಳ್ಳೋ ದಿನಗಳು ದೂರ ಇಲ್ಲ ಅಂತ. ಅಲ್ಲಪ್ಪ ವಿಜಯ್, ನಂಗೊಂದು ಮಾತು ಹೇಳು. ಹಾ ಹೇಳಮ್ಮ ಹೇಳು ಜಾನಕಮ್ಮ. ಈಗಷ್ಟೇ ನೀನ್ ಹೇಳ್ತಾ ಇದ್ದೆ ನಮ್ಮೂರಲ್ಲಿ ಎಲ್ಲಾ ಸೌಕರ್ಯ ಬರುತ್ತೆ ಅಂತ, ಆದ್ರೆ ಇದೆಲ್ಲ ನಿಜಾನಾ ಅಂತ ನನಗ್ ಸಂಶಯ ಬರ್ತಾ ಇದೆ. ಇದೇನಂತೀಯ ಜಾನಕಮ್ಮ, ನಮ್ಮ ಗ್ರಾಮವನ್ನ ಪ್ರಧಾನಮಂತ್ರಿ ಆದರ್ಶ ಗ್ರಾಮದ ಅಡಿಯಲ್ಲಿ ಆಯ್ಕೆ ಮಾಡಿದ್ದಾರೆ ಗೊತ್ತಾ? ಓ ಹೌದಾ? ಹೌದು, ನಮ್ಮ ಗ್ರಾಮದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಪರಿಶಿಷ್ಟ ಜಾತಿಯ ಜನರದ್ದು, ಹೀಗಾಗಿ ನಮ್ಮ ಗ್ರಾಮವನ್ನ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಏಕೀಕೃತ ಅಭಿವೃದ್ಧಿ ಮಾಡೋದಕ್ಕೆ ಆಯ್ಕೆ ಮಾಡಿದ್ದಾರೆ. ತುಂಬಾ ಒಳ್ಳೇದು. ಆದ್ರೆ ಈ ಏಕೀಕೃತ ಅಭಿವೃದ್ಧಿ ಅಂದ್ರೆ ಏನು ಪ್ರಧಾನರೇ? ಹಂಗಂದ್ರೆ ಎಲ್ಲಾ ಸವಲತ್ತುಗಳು ಅಂದ್ರೆ ಒಳ್ಳೆ ರಸ್ತೆ, ಕುಡಿಯೋಕೆ ಶುದ್ಧ ನೀರಿನ ಸೌಲಭ್ಯ, ಶಾಲೆಗಳಲ್ಲಿ ಶೌಚಾಲಯ, ಪ್ರತಿಯೊಂದು ಕುಟುಂಬಕ್ಕೂ ತಮ್ಮದೇ ಆದ ಪಕ್ಕಾ ಮನೆ, ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ, ಕರೆಂಟ್, ಫೋನ್, ಇಂಟರ್ನೆಟ್ ಕನೆಕ್ಷನ್, ಅಂಗನವಾಡಿ ಇತ್ಯಾದಿ. ಓಹೋ, ಇಷ್ಟೆಲ್ಲ ನಮ್ಮೂರಲ್ಲಿ ಆಗ್ಬಿಟ್ರೆ ನಮ್ಮೂರು ಪೇಟೆ ತರನೇ ಆಗ್ಬಿಡತ್ತೆ. ಪ್ರಧಾನ್ರೇ, ನನ್ಗೆ ಯಾಕೋ ಇವೆಲ್ಲ ಆಗೋ ಹೋಗೋದಲ್ಲ ಅಂತ ಅನ್ನಿಸ್ತಾ ಇದೆ. ಖಂಡಿತ ಆಗುತ್ತಪ್ಪ, ಯಾಕೆಂದ್ರೆ ಈ ಯೋಜನೆಯಲ್ಲಿ ಪ್ರತಿಯೊಂದು ವಿಷಯನೂ ಕ್ಲಿಯರ್ ಆಗಿದೆ. ಗ್ರಾಮವನ್ನ ಆದರ್ಶ ಗ್ರಾಮವನ್ನಾಗಿ ಮಾಡೋಕೆ ಕೇಂದ್ರ ಸರ್ಕಾರದ ಆರ್ಥಿಕ ಸಹಾಯ ಸಿಗುತ್ತೆ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನಡೀತಾ ಇರೋ ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನು ಇದರಲ್ಲಿ ಶಾಮೀಲು ಮಾಡೋ ಕ್ರಮ ಇದೆ. ಮತ್ತೆ ಆಯ್ಕೆಯಾದ ಗ್ರಾಮಗಳನ್ನ ಎರಡೇ ವರ್ಷಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಸಮಯ ನಿಗದಿ ಮಾಡಿದ್ದಾರೆ. ಇಷ್ಟೇ ಅಲ್ರಪ್ಪ, ಈ ಯೋಜನೆ ಮುಖ್ಯ ಗುರಿ ಏನು ಅಂದ್ರೆ ಪರಿಶಿಷ್ಟ ಜಾತಿಯ ಜನರ ಬಡತನವನ್ನ ಕಡಿಮೆ ಮಾಡೋದು. ಹಾಗಂತ ನಮ್ಮ ಗ್ರಾಮದಲ್ಲಿ ಎಲ್ಲಾ ಸವಲತ್ತು ಬಂದಾಗ ಎಲ್ಲಾ ಸಮುದಾಯಗಳ ಜನರು ಅದರ ಪ್ರಯೋಜನ ಪಡ್ಕೊಂಡೇ ಪಡ್ಕೋತಾರೆ. ನಮ್ಮ ಗ್ರಾಮದ ಎಲ್ಲ ಮಕ್ಕಳಿಗೂ ಶಾಲೆಯಲ್ಲಿ ಅಡ್ಮಿಷನ್ ಸಿಗತ್ತೆ. ತಾಯಂದ್ರಿಗೆ, ಮಕ್ಕಳಿಗೆ 100% ಲಸಿಕೆ ಸಿಕ್ಕೇ ಸಿಗತ್ತೆ. ಊರಲ್ಲಿ ಹ್ಯಾಂಡ್ ಪಂಪ್ ವ್ಯವಸ್ಥೆ ಆಗತ್ತೆ, ಪಕ್ಕ ರಸ್ತೆ ಆಗತ್ತೆ ಅಂತ ಆಗ್ಲೇ ಹೇಳಿದೆ. ಇನ್ನೂ ಸಾಕಷ್ಟು ಕೆಲಸ ಆಗಿ ಎಲ್ರಿಗೂ ಲಾಭ ಆಗತ್ತೆ. ಏನಾದ್ರೂ ಕೆಲಸ ಸಿಗೋ ವ್ಯವಸ್ಥೆ ಸಿಕ್ಕಿದ್ರೆ ತುಂಬಾ ಒಳ್ಳೇದಾಗ್ತಿತ್ತು. ಅದಕ್ಕೂ ವ್ಯವಸ್ಥೆ ಇದೆ. ನಮ್ಮ ಗ್ರಾಮದ ಯುವಕ ಯುವತಿಯರ ಕೌಶಲ್ಯ ಅಭಿವೃದ್ಧಿಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ನಡೆಸಲಾಗತ್ತೆ. ಆಗದ್ರಿಂದ ನಮ್ಮೂರಿನ ಮಕ್ಕಳು ಹೊಸ ಹೊಸ ಕೆಲಸ ಕಲಿತು ಉದ್ಯೋಗಕ್ಕೆ ಲಾಯಕ್ ಆಗ್ತಾರೆ. ಅದೇನೋ ಹೌದು, ಕೆಲಸ ಬಂದ್ರೆ ಏನಾದ್ರೂ ಕಮಾಯಿ ಮಾಡ್ಕೋಬಹುದು. ಇಷ್ಟೇ ಅಲ್ಲ, ರೈತಾಪಿ ಮಾಡೋ ನಮ್ಮಂಥವರಿಗೂ ಕೂಡ ಹೊಸ ಹೊಸ ಟೆಕ್ನಾಲಜಿ ಮೂಲಕ ಕೃಷಿ ಹೇಗೆ ಸುಧಾರಿಸಬಹುದು ಅಂತ ತಿಳಿಸ್ಕೊಡ್ಲಾಗುತ್ತೆ. ಗ್ರಾಮದಲ್ಲೇ ಎಲ್ಲಾ ಸವಲತ್ತು, ಇಲ್ಲೇ ಎಲ್ಲಾ ಕೆಲಸ ಕೂಡ. ವಾ, ತುಂಬಾ ಚೆನ್ನಾಗಿದೆ ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆ. ಗ್ರಾಮದಲ್ಲೇ ಎಲ್ಲಾ ಸವಲತ್ತು. ಶ್ರೋತೃಗಳೇ, ಇದೀಗ ನೀವು ಕೇಳಿದಿರಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯ ಬಗ್ಗೆ. 2011 ಜನಗಣತಿಯ ಪ್ರಕಾರ ದೇಶದಲ್ಲಿ ಒಟ್ಟು 48,000 ಗ್ರಾಮಗಳಲ್ಲಿ 50%ಕ್ಕಿಂತ ಹೆಚ್ಚು ಪರಿಶಿಷ್ಟ ಜಾತಿಯ ಜನರಿದ್ದಾರೆ. ಈ ಯೋಜನೆಯ ಪ್ರಾರಂಭದ ಹಂತದಲ್ಲಿ ಆಯ್ಕೆಯಾದ 1,000 ಗ್ರಾಮಗಳನ್ನ ಆದರ್ಶ ಗ್ರಾಮವನ್ನಾಗಿ ಘೋಷಿಸಲಾಗಿದೆ. ಇದಾದ ಮೇಲೆ 2015 ಇನ್ನೂ 1,500 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು. ಅವುಗಳಲ್ಲಿ ಈಗಾಗಲೇ 912 ಗ್ರಾಮಗಳನ್ನು ಆದರ್ಶ ಗ್ರಾಮಗಳೆಂದು ಘೋಷಿಸಲಾಗಿದೆ. ಶ್ರೋತೃಗಳೇ, ಈ ಯೋಜನೆಯನ್ನ ಪ್ರಾರಂಭದಲ್ಲಿ ಅಸ್ಸಾಂ, ಬಿಹಾರ್, ಹಿಮಾಚಲ ಪ್ರದೇಶ, ರಾಜಸ್ಥಾನ ಮತ್ತು ತಮಿಳುನಾಡು ರಾಜ್ಯಗಳ 1,000 ಗ್ರಾಮಗಳಲ್ಲಿ ಜಾರಿಗೆ ತರಲಾಯಿತು. ಇದಾದ ಮೇಲೆ ಈ ಯೋಜನೆಯ ಯಶಸ್ಸನ್ನು ಕಂಡು ದಿನಾಂಕ 22 ಜನವರಿ 2015 ಇದನ್ನು ಇನ್ನಷ್ಟು ವಿಸ್ತರಿಸಿ 1,500 ಗ್ರಾಮಗಳನ್ನು ಆಯ್ಕೆ ಮಾಡಲಾಯಿತು. 2018-19 ಈ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಇದರ ವ್ಯಾಪ್ತಿಯನ್ನು ಇನ್ನಷ್ಟು ಹೆಚ್ಚಿಸಲಾಗಿದೆ. 2024-25 ಅಂತ್ಯದವರೆಗೆ ಭಾರತ ಸರ್ಕಾರ ಎಲ್ಲ 27,000 ಅರ್ಹ ಗ್ರಾಮಗಳನ್ನು ಆದರ್ಶ ಗ್ರಾಮವನ್ನಾಗಿ ಮಾಡೋ ಗುರಿ ಇಟ್ಟುಕೊಂಡಿದೆ. ಅಂದ್ರೆ ನಿಮ್ಮದೇ ಗ್ರಾಮದಲ್ಲೇ ಉಳ್ಕೊಂಡು ಆಧುನಿಕ ಸೌಲಭ್ಯಗಳ ಲಾಭ ಪಡ್ಕೊಳ್ತಾ ಉದ್ಯೋಗ ಮಾಡೋ ಅವಕಾಶ. ಇಂದಿನ ವಿಷಯವಾಗಿ ನಿಮಗೆ ಬೇರೆ ಏನಾದರೂ ಮಾಹಿತಿ ಬೇಕಾಗಿದ್ರೆ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮದೇನಾದರೂ ಸಲಹೆ ಸೂಚನೆಗಳಿದ್ದರೆ ನೀವು ಈ ವಿಳಾಸಕ್ಕೆ ಪತ್ರ ಬರೆಯಬಹುದು. ಜಂಟಿ ಕಾರ್ಯದರ್ಶಿಗಳು, ಪರಿಶಿಷ್ಟ ಜಾತಿ ವಿಕಾಸ ಬಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸದೆಹಲಿ 110001, ದೂರವಾಣಿ 011233383. ಇದಲ್ಲದೆ ಖಾತೆಯ ವೆಬ್ಸೈಟ್ www.socialjustice.nic.in ಅಥವಾ www.pmagy.gov.in ನಿಂದ ಕೂಡ ಮಾಹಿತಿ ಪಡ್ಕೋಬಹುದು. ಈಗ ಬಹುಮಾನದ ಪ್ರಶ್ನೆಯನ್ನ ಕೇಳುವುದಕ್ಕೆ ಸಮಯ. ಇದಕ್ಕೆ ಸರಿಯಾದ ಉತ್ತರವನ್ನು ನಮಗೆ ಪೋಸ್ಟ್ ಕಾರ್ಡ್ ಅಥವಾ ಇಮೇಲ್ ಮೂಲಕ ಕಳುಹಿಸಿ ನೀವು ಗೆಲ್ಲಬಹುದು 200 ರೂಪಾಯಿಗಳ ನಗದು ಬಹುಮಾನ. ಶ್ರೋತೃಗಳೇ, ನೀವು ನಿಮ್ಮ ಉತ್ತರದ ಜೊತೆ ಇಂದಿನ ಎಪಿಸೋಡ್ ನಂಬರ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಅನ್ನು ಬರೆಯುವುದಕ್ಕೆ ಮರಿಬೇಡಿ. ನಿಮ್ಮ ಉತ್ತರ ನಮ್ಮನ್ನು 1 ವಾರದ ಒಳಗೆ ಬಂದು ತಲುಪಬೇಕು. ಸರಿ, ಈಗ ನೋಟ್ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆ. ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯ ಅಡಿಯಲ್ಲಿ ಆಯ್ಕೆಯಾಗಲಿರುವ ಗ್ರಾಮಗಳ

ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.